ಇಲ್ಲಿ ಬಾಗಿಲಲ್ಲಿ ತುಂಬ ಜನ ನಿಂತಿದ್ದೀರಿ. ಮೇಲ್ಗಡೆ ಮೆಜನೈನ್ ಫ್ಲೋರ್ನಲ್ಲಿ ಮೈಕ್ ವ್ಯವಸ್ಥೆ ಮಾಡಲಾಗಿದೆ. ದಯಮಾಡಿ ಎಲ್ಲರೂ ಮೇಲ್ಗಡೆ ಹೋಗಬೇಕು, ಯಾರೂ ನಿಂತ್ಕೋಬಾರ್ದು. ದಾರಿಯಲ್ಲಿ ಬಾಗಿಲಿನಲ್ಲಿ ಯಾರೂ ನಿಂತ್ಕೋಬೇಡಿ. ಇಲ್ಲಿ ಮಧ್ಯದಲ್ಲಿ ಸ್ಥಳಾವಕಾಶ ಇದ್ದರೆ ಸ್ವಲ್ಪ ಎಲ್ಲರೂ ಮುಂದೆ ಮುಂದೆ ಸರಿಬೇಕು. ಸ್ವಲ್ಪ ಮುಂದೆ ಸರಿದ್ರೆ ಹಿಂದೆ ಬರೋರಿಗೆ ಅನುಕೂಲ ಆಗತ್ತೆ. ಅಲ್ಲೇ ಸ್ಥಳಾವಕಾಶ, ಮಧ್ಯದಲ್ಲಿ ಗ್ಯಾಪ್ ಬಿಡಬೇಡಿ, ಸಾಕು, ಮಧ್ಯದಲ್ಲಿ ಗ್ಯಾಪ್ ಬಿಡಬೇಡಿ, ಹಾಗೆ ಸ್ವಲ್ಪ ಮುಂದೆ ಸರಿದಿ. ಬಾಗಿಲಿನಲ್ಲಿ ಯಾರು ನಿಲ್ಲಬಾರ್ದು. ಮೇಲ್ಗಡೆ ಮೆಜನೈನ್ ಫ್ಲೋರ್ನಲ್ಲಿ ಮೈಕ್ ವ್ಯವಸ್ಥೆ ಇದೆ, ಸೌಂಡ್ ಕೇಳಿಸತ್ತೆ. ದಯಮಾಡಿ ಎಲ್ಲರೂ ಮೇಲ್ಗಡೆ ಹೋಗಿ ಆಸೀನರಾಗಬೇಕು. ಪರಮ ಪೂಜ್ಯ ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲಿ ಎಲ್ಲರೂ ಮನಸ ಭಕ್ತಿಪೂರ್ವಕವಾಗಿ ಅನಂತ ಶ್ರದ್ಧೆಯಿಂದ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಆ ಮಹಾಗುರುಗಳು ಸರ್ ಮನಸ ಭಕ್ತಿಪೂರ್ವಕವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಆ ಮಹಾಗುರುಗಳ ಪಾದಗಳಲ್ಲಿ ಸಮರ್ಪಣೆ ಮಾಡ್ತಾ ಪರಮ ಪೂಜ್ಯ ಶ್ರೀಪಾದಂಗಳವರು ಪರಮಾನುಗ್ರಹವನ್ನು ಮಾಡಿ ನಮಗೆ ತತ್ವೋಪದೇಶವನ್ನು ಮಾಡ್ತಾ ಇದ್ದಾರೆ. ಅನಂತ ಜನ್ಮದ ಸುಕೃತ ಇದ್ದರೆ ಮಾತ್ರ ನಮಗೆ ಈ ತರಹದ ಸೌಭಾಗ್ಯ ಒದಗಿ ಬರಲಿಕ್ಕೆ ಸಾಧ್ಯ. ಗಾಯತ್ರಿ ಜಪವನ್ನು ಮಾಡುವ ಭಾಗ್ಯ ದೊರಕೋದೇ ಬಹಳ ಅಪರೂಪ. ಗಾಯತ್ರಿ ಜಪವನ್ನು ಮಾಡಿದರೂ ಕೂಡ ಅದರ ಅರ್ಥ ಚಿಂತನೆಯನ್ನು ಮಾಡ್ತಾ ಗಾಯತ್ರಿ ಜಪವನ್ನು ಮಾಡುವ ಸೌಭಾಗ್ಯ ಬಹಳ ದುರ್ಲಭವಾದದ್ದು. ಅಂತಹ ಪಾಮರರಾದ ನಮಗೆ ನಮ್ಮ ಪೂರ್ವಜರ ಪುಣ್ಯ, ನಮ್ಮ ಪೂರ್ವಜನ್ಮದ ಪುಣ್ಯ ಇದೆಲ್ಲ ಒದಗಿ ಬಂದು ವಾಯುದೇವರು ಭಗವಂತ ನಮ್ಮ ಮೇಲೆ ಕರುಣೆ ಮಾಡಿ ಮಹಾಗುರುಗಳನ್ನು ನಮಗೆ ತತ್ವೋಪದೇಶ ಮಾಡುವುದಕ್ಕಾಗಿ ಕಳಿಸಿಕೊಟ್ಟಿದ್ದಾನೆ. ಅಂತಹ ಗುರುಗಳ ಚರಣಗಳಿಗೆ ವಂದಿಸಿ ತಾವು ಮಾಡುವ ಉಪದೇಶ ನಮ್ಮ ಮನಸ್ಸಿಗೆ ನಾಟುವಂತೆ ಆಗಲಿ, ನಿಮ್ಮ ಆದೇಶವನ್ನು ಪಾಲಿಸುವಂತಹ ಶಕ್ತಿ ನಮಗೆ ಭಗವಂತ ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಆ ಗುರುಗಳಲ್ಲಿ ಉಪದೇಶ ಮಾಡುವುದಕ್ಕಾಗಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪುರುಷರೆಲ್ಲ ಗಾಯತ್ರಿಯ ಜಪವನ್ನು ಪ್ರಾರಂಭ ಮಾಡಬೇಕು. ಓಂ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸ್ತ್ರೀಯರು ರಾಮಕೃಷ್ಣ ಮಂತ್ರದ ಜಪವನ್ನು ಪ್ರಾರಂಭ ಮಾಡಬೇಕು. ಹರೇ ರಾಮ ಹರೇ ರಾಮ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ. ಕಣ್ಣು ಮುಚ್ಚಿ ಭಕ್ತಿಯಿಂದ ದೇವರ ಸ್ಮರಣೆಯನ್ನು ಮಾಡ್ತಾ, ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ಸೂರ್ಯಾಂತರ್ಗತ ನಾರಾಯಣನ ಸ್ಮರಣೆಯನ್ನು ಮಾಡ್ತಾ ಜಪವನ್ನು ಮುಂದುವರೆಸಿ ನಮ್ಮ ನಿಮ್ಮೆಲ್ಲರ ರಕ್ಷಣೆಗಾಗಿಯೇ ಈ ಜಪ ಇರೋದು. ಜಾತಪಃ ಜಪಃ, ಜನ್ಮವನ್ನು ತಾಳಿದ ಸಕಲ ಜೀವರಿಗೆ ಜನ್ಮ ಮರಣಗಳ ಚಕ್ರದಿಂದ ಉದ್ಧಾರ ಮಾಡಿ ರಕ್ಷಣೆ ಮಾಡುವುದಕ್ಕಾಗಿಯೇ ಜಪ ಇರೋದು. ಭಗವಂತನೇ ಜಪ. ಯಜ್ಞಾನಾಂ ಜಪಯಜ್ಞೋಸ್ಮಿ, ಜ್ಞಾನಯಜ್ಞದ ನಂತರ ದೇವರಿಗೆ ಅತ್ಯಂತ ಪ್ರಿಯವಾದ ಯಜ್ಞ ದೇವರ ಸನ್ನಿಧಾನವಿರುವ ಯಜ್ಞ. ಅದು ಜಪಯಜ್ಞ. ಭಗವಂತ ತನ್ನ ಅನೇಕ ಅವತಾರಗಳನ್ನು ಭಕ್ತರ ಉದ್ಧಾರಕ್ಕಾಗಿ ಜಗತ್ತಿನಲ್ಲಿ ತೋರುವಂತೆ ಮಾಡಿದ್ದಾನೆ. ಅನಾದಿ ನಿತ್ಯವಾದ ಅವತಾರಗಳು, ಆದರೂ ಸ್ಮೃತಿ ಕೀರ್ತನ ಪ್ರಣತಿಭಿರ್ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯಮನೇಕ ರೂಪತಾಂ, ತನ್ನ ಅವತಾರ ಲೀಲೆಗಳ ಸ್ಮರಣೆಯಿಂದ ತನ್ನ ನಾಮ ಸಂಕೀರ್ತನದಿಂದ ತನ್ನ ಲೀಲೆಗಳಿಂದ ಪ್ರಭಾವಿತರಾಗಿ ಮನಸ ವಚಸ ಕಾಯೇನ ಭಗವಂತನಿಗೆ ನಮನಗಳನ್ನು ಸಲ್ಲಿಸುವುದರಿಂದ ಅವರ ಸಂಸಾರವನ್ನು ಕಳೆದು ಉದ್ಧಾರ ಮಾಡುವ ಪರಮ ಕಾರುಣ್ಯಪೂರಿತ ಉದ್ದೇಶದಿಂದ ದೇವರು ನಾನಾ ಅವತಾರಗಳನ್ನು ಸ್ವೀಕರಿಸಿದ್ದಾನೆ. ಅಂತಹ ಭಗವಂತನ ಅನಂತ ಅಂತರ್ಯಾಮಿ ರೂಪಗಳು, ಬಾಹ್ಯವಾದ ಅವತಾರ ರೂಪಗಳಿದ್ದರೂ ಪ್ರಸಿದ್ಧವಾಗಿ ಹತ್ತು ಅವತಾರಗಳು ನಮಗೆಲ್ಲ ತಿಳಿದಿವೆ. ಆ ಎಲ್ಲ ಭಗವಂತನ ದಶಾವತಾರಗಳ ಅವತಾರ ನಮ್ಮ ಮನಸ್ಸಿನಲ್ಲಿ ಆಗಬೇಕು. ಹತ್ತು ಪದಗಳಿಂದ ಕೂಡಿದ ಗಾಯತ್ರಿ, ಹತ್ತು ಅವತಾರಗಳ ಅವತಾರ ನಮ್ಮ ಮನಸ್ಸಿನಲ್ಲಿ ಆಗುವಂತೆ ಮಾಡಲಿ ಎಂಬುದಾಗಿ ಗಾಯತ್ರಿ ಅಭಿಮಾನಿ ದೇವತೆಯಾದ ಬ್ರಹ್ಮದೇವರ ಮಡದಿಯಾದ ಗಾಯತ್ರಿ ದೇವಿ, ಅವರಲ್ಲಿ ಅಂತರ್ಯಾಮಿಯಾದ ಬ್ರಹ್ಮದೇವರು ಶ್ರೀಮನ್ನಾರಾಯಣನಿಗೆ ಪ್ರಾರ್ಥನೆಯನ್ನು ಮಾಡೋಣ. ಅದರಲ್ಲಿಯೂ ವಿಶೇಷವಾಗಿ ಗಾಯತ್ರಿಯ ಮೊದಲಕ್ಷರ ಪರಶುರಾಮ ದೇವರನ್ನು ಕೊಂಡಾಡುವಂತಹ ಅಕ್ಷರ ಎಂಬುದಾಗಿ ಶ್ರೀಮದ್ ಆಚಾರ್ಯರು ತಿಳಿಸಿದ್ದಾರೆ. ತೇಜೋಮಯರಾದ, ಅಗ್ನಿಯಲ್ಲಿ ಅಂತರ್ಯಾಮಿಯಾದ ಹರಿಣೀಪತಿ ಪರಶುರಾಮದೇವರು ತ ಎಂಬ ಅಕ್ಷರದಿಂದ ಪ್ರತಿಪಾದ್ಯರಾಗಿ ನಮ್ಮೆಲ್ಲರಿಗೆ ಅನುಗ್ರಹವನ್ನು ಮಾಡುವುದಕ್ಕೆ ಸನ್ನಿಹಿತರಾಗಿದ್ದಾರೆ ಅಂತ ನಾವು ತಿಳಿದರೆ ಗಾಯತ್ರಿ ಮಂತ್ರದ ಜಪ ಸಾರ್ಥಕವಾಗತ್ತೆ. ಇವತ್ತು ಪರಶುರಾಮ ಜಯಂತಿ, ಪರಶುರಾಮ ದೇವರ ಪ್ರತಿಪಾದನೆಯನ್ನು ಮಾಡುತ್ತಾ ಪ್ರಾರಂಭವಾಗುವ ಗಾಯತ್ರಿ ಮಂತ್ರದ ಜಪ ನಿಜವಾಗಿಯೂ ಈ ದಿನ ಅತ್ಯಂತ ಅರ್ಥಪೂರ್ಣ. ನಿತ್ಯವೂ ಮಾಡಬೇಕಾದ ಜಪ, ಆದರೂ ವಿಶೇಷ ಸಂಖ್ಯೆಯಲ್ಲಿ ಈ ವಿಶೇಷ ದಿನದಂದು ಭಗವಂತನ ವಿಶೇಷ ಸಂಕಲ್ಪದಿಂದಲೇ ಯೋಜಿತವಾಗಿದೆ ಅಂತ ನಾವು ಭಾವಿಸಬಹುದು. ಭಗವಂತ ಪರಶುರಾಮನಾಗಿ ಎಲ್ಲ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಿ ಸಜ್ಜನರಾದ ಕ್ಷತ್ರಿಯರಿಗೆ ರಕ್ಷಣೆಯನ್ನು ನೀಡಿ ಉದ್ಧಾರ ಮಾಡಿದಂತಹ ಸ್ವಾಮಿ, ನಾವು ಇಂದು ಧರ್ಮವನ್ನು ಮಾಡೋದು ಧಾರ್ಮಿಕ ಪರಿಸರದ ಸಹಾಯದಿಂದ. ಇವತ್ತಿನ ಧಾರ್ಮಿಕ ಪರಿಸರದ ಮೂಲ ಧಾರ್ಮಿಕ ಪರಂಪರೆ, ನಮ್ಮ ಹಿರಿಯರು ನಡೆದು ಬಂದ ದಾರಿ. ಅಂದು ಪರಶುರಾಮದೇವರು ಉನ್ಮತ್ತರಾದ ಅಹಂಕಾರಿಗಳಾದ ಧರ್ಮಾಚರಣೆಯನ್ನು ತಮ್ಮ ಜೀವನದ ಉಸಿರಾಗಿಟ್ಟುಕೊಂಡ ಅನೇಕ ಸಜ್ಜನರಾದ ಋಷಿ ಮುನಿಗಳಿಗೆ ಯೋಗ್ಯವಾದ ಸ್ಥಾನಮಾನ ಗೌರವಗಳನ್ನು ನೀಡದೆ ಅವರ ಜೀವನಕ್ಕೆ ತೊಂದರೆಯಾಗುವ ರೀತಿಯಲ್ಲಿ ವರ್ತಿಸಿದಂತಹ ದುಷ್ಟರಾದ ರಾಜರುಗಳನ್ನು ಸದೆಬೆಡದು ನಾಶ ಮಾಡದಿದ್ದರೆ ಅಂದು ಆ ಋಷಿ ಮುನಿಗಳ ಪರಂಪರೆ ಧರ್ಮ ಸುವ್ಯವಸ್ಥಿತವಾಗಿ ಉಳಿಯುವುದು ಅಸಾಧ್ಯವಾಗಿತ್ತು. ಅಂದು ಆ ಋಷಿಗಳು ಧರ್ಮವನ್ನು ಉಳಿಸಿಕೊಳ್ಳದಿದ್ದರೆ ಇವತ್ತಿನವರೆಗೆ ಆ ಧರ್ಮದ ಪರಂಪರೆ ನಡೆದು ಬರುವುದು ಅತ್ಯಂತ ಅಸಾಧ್ಯ. ಹೀಗಿರುವಾಗ ಇಂದಿನ ನಮ್ಮ ಧರ್ಮಾಚರಣೆ ಗಗನಕುಸುಮವಾಗಿ ಹೋಗುವ ಪ್ರಸಂಗ ಇತ್ತು. ಪರಶುರಾಮ ದೇವರು ಮಾಡಿದ ಕೃಪೆ ಎಷ್ಟು ದೊಡ್ಡದು, ನಮ್ಮ ಬದುಕಿನಲ್ಲಿ ನೇರವಾಗಿ ನಮಗೆ ಗೊತ್ತಾಗುವಂತೆ ಕೈಯೆತ್ತಿ ಏನಾದರೂ ಕೊಟ್ಟರೆ ಮಾತ್ರ ನನಗೆ ಉಪಕಾರ ಮಾಡಿದ್ದಾರೆ ಅಂತ ಭಾವಿಸುವ ಮಂದಮತಿಗಳಾದ ನಾವು ಅಮಂದಮತಿಗಳಾದ ಋಷಿ ಮುನಿಗಳ ಶ್ರೀಮದ್ ಆಚಾರ್ಯರ ಮಾರ್ಗದರ್ಶನದಲ್ಲಿ ಆ ಭಗವಂತನ ಉಪಕಾರ ಎಲ್ಲ ಅವತಾರಗಳಿಂದಲೂ ಮಾಡಿದ ಅನುಗ್ರಹ ನಮ್ಮ ಮೇಲೆ ಎಷ್ಟು ಅದ್ಭುತವಾಗಿದೆ ಎಂಬುದಾಗಿ ನಾವು ಚಿಂತಿಸಬೇಕು. ಸ್ಮರಣೆ ಮಾತ್ರ ಮಾಡುವ ನಮ್ಮಂತಹ ಅಲ್ಪ ಅಧಿಕಾರಿಗಳಿಗೆ ಹೆಚ್ಚು ಉಪಾಸನೆ ಮಾಡುವ ಯೋಗ್ಯತೆ ಇಲ್ಲದಿದ್ದರೂ ಸ್ಮರಣೆಯನ್ನಾದರೂ ಮಾಡಿ ಧನ್ಯರಾಗೋಣ. ಪಾಪಿಷ್ಠರು ಒಬ್ಬರನ್ನೊಬ್ಬರು ಪಾಪಿಷ್ಠ ಅಂತ ಕರೆದಾಗ ಕರೆಸಿಕೊಂಡವರಿಗೆ ಮನಸ್ಸಿಗೆ ನೋವು ಸಹಜ. ಯಾರೂ ಯಾರನ್ನೂ ಕರೆಯುವುದು ಬೇಡ, ನಮ್ಮನ್ನು ನಾವೇ ಕರೆದುಕೊಳ್ಳೋಣ. ಮಾದೃಶೋ ನ ಪರಃ ಪಾಪಿ ತ್ವಾದೃಶೋ ನ ದಯಾಪರಃ. ನಮ್ಮಂತಹ ಪಾಪಿಗಳು ಪ್ರಪಂಚದೊಳಗಿಲ್ಲ ಅಂತ ನಾವೇ ನಮ್ಮ ಬಗ್ಗೆ ಹೇಳಿಕೊಳ್ಳೋಣ. ಭಗವಂತನಂತಹ ದಯಾಪರ ಇನ್ನೊಬ್ಬ ಇಲ್ಲ. ಇದೇ ನಮ್ಮ ಬದುಕಿನ ಮೂಲ. ದೇವರ ದಯೆ ಒಂದಿಲ್ಲದಿದ್ದರೆ ನಮ್ಮ ಬದುಕೇ ಕನಸಾದೀತು. ಪರಶುರಾಮ ದೇವರ ಅನುಗ್ರಹ ಎಷ್ಟು ಅಂತ ಹೇಳೋಣ. ಅಂದು ಧರ್ಮಕ್ಕೆ ಅಡ್ಡಿಯಾಗುವ ಭೋಗಾಸಕ್ತರಾದ ಉತ್ತಮರ ದ್ರೋಹವನ್ನು ಮಾಡುವ ಜನರನ್ನು ನಾಶ ಮಾಡಿ ಧರ್ಮದ ಪರಂಪರೆಯನ್ನು ಉಳಿಸಿ ಇಂದಿನ ತನಕ ಆ ಧರ್ಮದ ಫಲವನ್ನು ಅನುಭವಿಸುವುದಕ್ಕೆ ನಮ್ಮ ನಿಮ್ಮೆಲ್ಲರಿಗೆ ನೀಡಿದ ದೊಡ್ಡ ಅನುಗ್ರಹ ಒಂದು ಕಡೆಗಾದರೆ ನಮ್ಮ ಬದುಕಿಗೆ ಇವತ್ತು ಅತ್ಯಂತ ಅನಿವಾರ್ಯವಾದ ತತ್ವ ಅಗ್ನಿ ತತ್ವ. ಬದುಕಿಗೆ ಬೇಕು ಶಾಖ, ಟೆಂಪರೇಚರ್. ಈ ಪೃಥ್ವಿಯಲ್ಲಿ ಎಷ್ಟು ಟೆಂಪರೇಚರ್ ಇರಬೇಕೋ ಒಬ್ಬ ಜೀವ ಬದುಕುವುದಕ್ಕೆ, ಅಷ್ಟನ್ನು ನಿರಂತರವಾಗಿ ಸುವ್ಯವಸ್ಥಿತವಾಗಿ ಇಡುವಂತಹ ದೇವರು ಪರಶುರಾಮ. ಅಗ್ನಿತತ್ವದಲ್ಲಿ ಅಂತರ್ಯಾಮಿಯಾಗಿ ಭಾರತೀ ರಮಣ ಮುಖ್ಯಪ್ರಾಣನಲ್ಲಿ ಅಂತರ್ಗತನಾಗಿ ನಮ್ಮ ಸುತ್ತಮುತ್ತ ಬದುಕುವುದಕ್ಕೆ ಬೇಕಾದಷ್ಟು ಬಿಸಿಯನ್ನು ನೀಡಿದ ಮಹಾದೇವ. ಹೆಚ್ಚಾದರೂ ಬದುಕುವುದು ಕಷ್ಟ, ಕನಿಷ್ಠ ಪಕ್ಷಕ್ಕಿಂತಲೂ ಕಡಿಮೆಯಾದರೂ ಬದುಕುವುದು ಕಷ್ಟ. ಆ ರೀತಿ ನಮಗೆ ಬೇಕಾದದ್ದನ್ನು ತಾಯಿ ಮಕ್ಕಳಿಗೆ ಹಾಲು ಕೊಡಿಸುವಾಗ ಅತಿ ಬಿಸಿ ಅಲ್ಲ, ತಣ್ಣಗೆ ಅಲ್ಲ, ಬೆಚ್ಚಗೆ ಮಾಡಿ ಕುಡಿಸುವಂತೆ ಬದುಕಿಗೆ ಅವಶ್ಯಕವಿದ್ದಷ್ಟು ಶಾಖವನ್ನು ನೀಡುವ ವಿಶಿಷ್ಟ ತೇಜೋಮಯನಾದ, ಅನಂತ ತೇಜೋಮಯನಾದ ಭಗವಂತ ಪರಶುರಾಮ ಮಾಡುವ ಅನುಗ್ರಹ ಬಹಳ ದೊಡ್ಡದು. ನಮಗೆ ಆ ಕಡೆಗೆ ಗಮನ ಇಲ್ಲ. ಅದೆಲ್ಲ ನೈಸರ್ಗಿಕವಾಗಿ ಸಹಜವಾಗಿ ಇದ್ದದ್ದು ಅಂತ ಮಾತ್ರ ನಮ್ಮ ಭಾವನೆ. ತಿಂಡಿ ತೀರ್ಥಗಳನ್ನು ಕೈಗೆ ಹಾಕಿದಾಗ, ಹಣ ಕೊಟ್ಟಾಗ ಮಾತ್ರ ನಮಗೆ ಉಪಕಾರ ಮಾಡಿದವರು ಅಂತ ಭಾವಿಸುವ ಹಿರಣ್ಯಾಕ್ಷರು ನಾವು. ಹಣದ ಕಡೆಗೆ ದೃಷ್ಟಿ. ಹೀಗಾಗಿ ಈ ಎಲ್ಲ ದೇವರು ಮಾಡಿದ ಉಪಕಾರಗಳು ನಮಗೆ ಸ್ಮರಣೆಗೆ ಬರೋದಿಲ್ಲ. ಅಂತಹ ಅಗ್ನಿತತ್ವವನ್ನು ದಯಪಾಲಿಸಿದ ದಯಾಘನ ಪರಶುರಾಮ. ಬದುಕಿಗೆ ಸುತ್ತಮುತ್ತ ಇರಬೇಕಾದ ಶಾಖ ಟೆಂಪರೇಚರ್ ಮಾತ್ರ ಅಲ್ಲ, ಇನ್ನು ಅನೇಕ ರೀತಿಯಲ್ಲಿ ತೇಜಸ್ಸಿನ ಅವಶ್ಯಕತೆ ನಮಗಿದ್ದದ್ದು ಎಲ್ಲರಿಗೂ ಗೊತ್ತು. ಧಾನ್ಯಗಳನ್ನು ಪಕ್ವ ಮಾಡಿ ತಿನ್ನಬೇಕು, ಅಗ್ನಿ ಬೇಕು. ಅತಿ ಶೀತ ಆಗಬಾರದು, ಅಗ್ನಿ ಬೇಕು. ಪದಾರ್ಥಗಳನ್ನು ಶುದ್ಧ ಮಾಡಬೇಕು, ಅಗ್ನಿ ಬೇಕು. ಅನೇಕ ವಸ್ತುಗಳಲ್ಲಿರುವ ದೋಷಗಳನ್ನು ದೂರ ಮಾಡುವುದಕ್ಕೆ ಅಗ್ನಿ ಬೇಕು. ಬಂಗಾರ ಮೊದಲಾದ ವಸ್ತುಗಳ ದೋಷಗಳನ್ನು ಕಳೆಯುವುದಕ್ಕೆ. ಉಣ್ಣುವ ತಿನ್ನುವ ತೊಡುವ ವಸ್ತುಗಳಿಗಾಗಿ ಅಗ್ನಿಯ ಅವಶ್ಯಕತೆ ಅನೇಕ ರೀತಿಯಿಂದ ಇದೆ. ಇದೆಲ್ಲದಕ್ಕೂ ಅಂತರ್ಯಾಮಿಯಾದ ಪರಶುರಾಮನ ಪೂರ್ಣ ಅನುಗ್ರಹ, ಪ್ರೇರಣೆ ಇಲ್ಲದೆ ನಡೆಯುವುದು ಸಾಧ್ಯ ಇಲ್ಲ. ಅಂತಹ ಪರಶುರಾಮನಿಗೆ ಅನಂತ ಅನಂತ ನಮನಗಳು. ಮಾತು ಮಾತಿನ ಅಭಿವ್ಯಕ್ತಿಗೆ ಬೇಕಾದದ್ದು ವಾಗೀಂದ್ರಿಯ. ವಾಗೀಂದ್ರಿಯಕ್ಕೂ ಅಭಿಮಾನಿ ದೇವತೆ ಅಗ್ನಿ, ಅಲ್ಲಿ ಅಂತರ್ಯಾಮಿಯಾಗಿದ್ದವ ಮತ್ತೆ ಪರಶುರಾಮ. ಚಿಕ್ಕ ಮಗುವಿದ್ದಾಗಿನಿಂದ ಕೊನೆ ಉಸಿರಿನವರೆಗೆ ಆಡುವ ಎಲ್ಲ ಮಾತುಗಳಿಗೆ ಬೇಕಾದ ಆ ವಾಕ್ಶಕ್ತಿಯನ್ನು ವಯಸ್ಸು ಕಾಲಮಾನಗಳಿಗೆ ತಕ್ಕಂತೆ ಆ ಕಾಲಕ್ಕೆ ಸರಿಯಾಗಿ ಪ್ರಚೋದನೆಯನ್ನು ಮಾಡುವ ಸ್ವಾಮಿ ಪರಶುರಾಮ. ಏನೇನೋ ಭಾವನೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಹೇಳಲು ಸಾಧ್ಯವಾಗದೆ ಕಷ್ಟಪಡುವ ಮೂಕರಿಗಿರುವ ದುಃಖ ನಮಗಿಲ್ಲ. ಇವತ್ತು ಮನಸ್ಸಿನ ಭಾವನೆಗಳನ್ನು ಚೆನ್ನಾಗಿ ಬಿಡಿಸಿ ಮುಂದೆ ಇಡುವ ಸಾಧ್ಯತೆ ನಮಗಿದೆ ದೇವರು ಕೊಟ್ಟ ವಾಕ್ಶಕ್ತಿಯಿಂದ. ಆದರೆ ಪಾಪಾತ್ಮರಾದ ನಾವು ಕೆಲವೊಮ್ಮೆ ಮನಸ್ಸಿನಲ್ಲಿ ಇದ್ದ ಭಾವನೆಗಳನ್ನು ಇಲ್ಲದ ಭಾವನೆಗಳನ್ನು ಹೇಳುವ ಸಾಹಸ ಮಾಡಿ ಅಸತ್ಯ ಭಾಷಣ ಮಾಡಿ ನಮ್ಮ ನಾಲಿಗೆಯನ್ನು ವಾಗೀಂದ್ರಿಯವನ್ನು ಅಪವಿತ್ರ ಮಾಡಿಕೊಳ್ತೇವೆ. ಅದು ಪರಶುರಾಮ ದೇವರಿಗೆ ಎಸಗುವ ಅಪಚಾರ ಅಂತ ಭಾವಿಸಬೇಕು. ಅದೆಷ್ಟು ಪ್ರೀತಿಯಿಂದ ಈ ವಾಕ್ಶಕ್ತಿಯನ್ನು ಭಗವಂತ ನಮಗೆ ನೀಡಿದ್ದು, ಅದೆಷ್ಟು ದುರಹಂಕಾರದಿಂದ ಅದರ ದುರುಪಯೋಗವನ್ನು ನಾವು ಮಾಡಿಕೊಳ್ಳೋದು. ಬೇಡ, ಸತ್ಯಂ ವದ ಧರ್ಮಂ ಚರ. ಪ್ರೀತಿಯ ಧಾರೆಯನ್ನು ಸುರಿದ ತಾಯಿ ತಂದೆಗಳಂತಿರುವ ಪರಶುರಾಮನಿಗೆ ಅಪಚಾರ ಮಾಡುವುದು ಬೇಡ. ಪ್ರಾಯಃ ಇದಕ್ಕೋ ಏನೋ ಪರಶುರಾಮನ ಅನುಗ್ರಹದಿಂದಲೇ ನಮಗೆ ವಾಕ್ಶಕ್ತಿ ಬಂದಿರುವ ಕಾರಣ ಆ ವಾಕ್ಶಕ್ತಿಯ ದುರುಪಯೋಗ ಮಾಡಿಕೊಂಡು ನಾವೇನಾದರೂ ಅಸತ್ಯವನ್ನು ಮಾಡಿದರೆ ಆ ಪರಶುರಾಮ ಪರಶುವಿನಲ್ಲಿ ಸನ್ನಿಹಿತನಾಗಿ ಅಗ್ನಿಯ ಮೂಲಕ ನಮಗೆ ಶಿಕ್ಷೆಯನ್ನು ಕೊಡ್ತಾನೆ. ಇದರ ಹಿನ್ನೆಲೆ ಹೀಗಿದೆ. ಪ್ರಾಚೀನ ಕಾಲದ ಒಂದು ಪದ್ಧತಿ, ವ್ಯಕ್ತಿ ಏನೋ ಒಂದು ಸಾಕ್ಷಿಯನ್ನು ಹೇಳ್ತಾನೆ, ಮಾತನಾಡ್ತಾನೆ, ಸತ್ಯ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಹೇಗೆ ನಿರ್ಣಯ ಮಾಡೋದು? ಅಗ್ನಿಯಲ್ಲಿ ಕಾಯಿಸಿದ ಒಂದು ಪರಶು ಕೊಡಲಿ, ಕಬ್ಬಿಣದ ಕೊಡಲಿ, ಅಗ್ನಿಯಲ್ಲಿ ಚೆನ್ನಾಗಿ ಕೆಂಪಾಗಿ ಕಾಯಿಸಿ ಎದುರಿಗೆ ಇಡೋದು. ಮಾತನಾಡಿದ ವ್ಯಕ್ತಿ ನಾನು ಹೇಳಿದ್ದು ಸತ್ಯ ಅಂತ ಸಮರ್ಥನೆ ಮಾಡುವುದಕ್ಕೆ ಕಾಯ್ದ ಕಬ್ಬಿಣದ ಕೊಡಲಿಯನ್ನು ಕೈಯಿಂದ ಮುಟ್ಟಬೇಕು. ಅವನ ಕೈ ಸುಡದಿದ್ದರೆ, ಅವನ ಕೈಗೆ ಏನೂ ತೊಂದರೆಯಾಗಲಿಲ್ಲ ಅಂದರೆ ಅವನು ಸತ್ಯ ಮಾತಾಡಿದ್ದಾನೆ ಅಂತ ಅರ್ಥ. ಕೈ ಸುಟ್ಟಿದೆ ಅಂದರೆ ಸುಳ್ಳು ಮಾತಾಡಿದ್ದಾನೆ ಅಂತ ಅರ್ಥ. ಈ ರೀತಿಯ ಪರೀಕ್ಷೆ ಪ್ರಾಚೀನ ಕಾಲದಲ್ಲಿತ್ತು. ಛಾಂದೋಗ್ಯೋಪನಿಷತ್ತು ಇದನ್ನು ಉದಾಹರಣೆ ಮಾಡ್ತದೆ. ತಪ್ತಂ ಪರಶುಂ ಗೃಹಾತಿ, ಪರಶು ಪರಶುರಾಮದೇವರ ಆಯುಧ, ಅದನ್ನು ಅಗ್ನಿಯಲ್ಲಿ ಕಾಯಿಸಿದ್ದು ಅಗ್ನಿಯಲ್ಲಿ ಅಂತರ್ಯಾಮಿಯಾದ ದೇವರು ಪರಶುರಾಮ, ಮಾತು ವಾಕ್ಶಕ್ತಿಯಿಂದ ವಾಗೀಂದ್ರಿಯದಿಂದ ಬರೋದು, ಆ ವಾಗೀಂದ್ರಿಯಕ್ಕೆ ಪ್ರೇರಕ ಅಗ್ನಿದೇವ ಪರಶುರಾಮ. ಹೇಗೆ ಸಾಂಗತ್ಯ ಇದೆ ನೋಡಿ, ಉಪನಿಷತ್ತಿನಲ್ಲಿ ಹೇಳಿದ ಈ ಒಂದು ಪ್ರಸಂಗಕ್ಕೆ. ಹಾಗಾದರೆ ತಾನು ಕೊಟ್ಟ ವಾಗೀಂದ್ರಿಯದಿಂದ ತಪ್ಪು ನುಡಿದಾಗ ತಾನೇ ಅಗ್ನಿಯಲ್ಲಿ ತನ್ನ ಆಯುಧವಾದ ಪರಶುವಿನಲ್ಲಿ ಅಂತರ್ಯಾಮಿಯಾಗಿದ್ದು ತಾನೇ ಶಿಕ್ಷೆಯನ್ನು ಕೊಡುವ ದೇವ ಪರಶುರಾಮ, ಕಲಿಯುಗದ ಜನ ಅಸತ್ಯವನ್ನೇ ಬಹಳ ಮಾತನಾಡಿ ಅವರ ಯೋಗ್ಯ ಗತಿಯನ್ನು ಹೊಂದಲಿ ಅನ್ನುವುದಕ್ಕೋ ಏನೋ ಆ ಪದ್ಧತಿ ಇವತ್ತಿಗೆ ಲುಪ್ತವಾಗುವಂತೆ ಮಾಡಿದ್ದಾನೆ ಭಗವಂತ ಅಂತ ಅನಿಸುತ್ತೆ. ಆ ಶ್ರದ್ಧಾಭಕ್ತಿಗಳಿಂದ ಇಂದಿಗೂ ಭಗವಂತನ ಅನುಗ್ರಹದಿಂದ ಅಂತಹ ಪರೀಕ್ಷೆಯನ್ನು ಮಾಡುವ ಮಹಾತ್ಮರು ಜಗತ್ತಿನಲ್ಲಿರಬಹುದು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ. ಅಂತಹ ವಾಗೀಂದ್ರಿಯವನ್ನು ಪ್ರೇರಿಸುವ ಸ್ವಾಮಿ ಪರಶುರಾಮ. ನಾವು ನೀವುಗಳೆಲ್ಲ ಆರ್ತರಾಗಿ ದುಃಖ ಸಂತಪ್ತರಾಗಿ ದೇವರಿಗೆ ಮೊರೆ ಹೊಕ್ಕಾಗ, ಪ್ರಾರ್ಥಿಸಿದಾಗ ಪ್ರೀತಿಯ ನುಡಿಗಳನ್ನಾಡಿ ನಮ್ಮನ್ನು ಭಗವಂತ ಹರಿಸ್ತಾನೆ, ಆಶೀರ್ವದಿಸ್ತಾನೆ, ಅನುಗ್ರಹಿಸ್ತಾನೆ. ಅದು ಪರಶುರಾಮನ ರೂಪದಿಂದಲೇ, ಭೃಗುರಾಮಸ್ವರೂಪೇಣ ದಿವ್ಯ ವಾಗೀಂದ್ರಿಯೇಣ. ನಮ್ಮ ವಾಗೀಂದ್ರಿಯದಲ್ಲಿ ಮಾತ್ರ ಪರಶುರಾಮ ಇಲ್ಲ, ಸಾಕ್ಷಾತ್ ತನ್ನ ವಾಗೀಂದ್ರಿಯದಲ್ಲಿ ತಾನೇ ಪರಶುರಾಮನೇ ತನ್ನ ವಾಗೀಂದ್ರಿಯವಾಗಿ ನಿಂತಿದ್ದಾನೆ. ಭಗವಂತನ ವಾಗೀಂದ್ರಿಯ ಅಂದರೆ ಪರಶುರಾಮನೇ. ಭಗವಂತ ಏನಾದರೂ ಮಾತುಗಳನ್ನು ಆಡ್ತಾ ಇದ್ದಾನೆ, ನೀನು ಮಾಡಿದ ಸೇವೆ ಬಹಳ ಚೆನ್ನಾಗಿದೆಯಪ್ಪ, ನೀನು ಮಾಡಿದ ನೈವೇದ್ಯ ಬಹಳ ಚೆನ್ನಾಗಿದೆ, ನಿನ್ನ ಭಕ್ತಿ ನಿನ್ನ ಶ್ರದ್ಧೆ ಇವುಗಳಿಗೆ ನಾನು ಮೆಚ್ಚಿದ್ದೇನೆ, ಸುಕೃತಂ ಕೃತಂ, ಎಲ್ಲವನ್ನು ಚೆನ್ನಾಗಿ ಮಾಡಿದ್ದಿ ಅಂತ ದೇವರು ಅನ್ಬೇಕು. ಯುವಾಕು ಹುಶಚೀನಾಂ ಯುವಾಕು ಸುಮತೀನಾಂ ಭೂಯಾಮ ವಾಜದಾವ್ನಾಂ. ವೇದ ಮಂತ್ರದಲ್ಲಿ ಪ್ರಾರ್ಥನೆ ಇದೆ, ಶ್ರೀಮದ್ ಆಚಾರ್ಯರು ಋಗ್ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಭಗವಂತನ ಶಚಿ, ಅದಕ್ಕೆ ನಾವು ಪಾತ್ರರಾಗಬೇಕಂತೆ. ಶಚಿ ಅಂದರೆ ಪ್ರೀತಿಯ ಮಾತುಗಳು. ನೀನು ಚೆನ್ನಾಗಿ ಮಾಡಿದ್ದಿ, ಬಹಳ ಸಂತೋಷ, ನಿನಗೆ ಉದ್ಧಾರ ಆಗಲಿ, ಮಂಗಲವಾಗಲಿ, ಈ ತರಹದ ಪ್ರೀತಿಯ ಮಾತುಗಳು ನಮ್ಮ ಬಗ್ಗೆ ದೇವತೆಗಳು, ವಾಯುದೇವರು, ಭಗವಂತ ನುಡಿದಾಗ ನಾವು ಮಾಡಿದ ಕರ್ಮ ಸಫಲವಾಗುತ್ತೆ, ಸಾರ್ಥಕವಾಗುತ್ತೆ. ಕೆಲವೊಮ್ಮೆ ಅವರು ನುಡಿಯಬೇಕಾಗಿಲ್ಲ, ಅವರ ಮನಸ್ಸಿನಲ್ಲಿ ಬಂದರೂ ಸಾಕು. ಯುವಾಕು ಹಿಶಚೀನಾಂ ಯುವಾಕು ಸುಮತೀನಾಂ, ಅವರ ಮತಿ ನಮ್ಮ ಬಗ್ಗೆ ಚೆನ್ನಾಗಿ ಇದ್ದರೆ ಸಾಕು. ಇವನು ಒಳ್ಳೆ ಹುಡುಗ ಪರವಾಗಿಲ್ಲ, ಇಷ್ಟು ಅವರ ಮನಸ್ಸಿನಲ್ಲಿ ಬಂದು ಹೋದರೆ ಸಾಕು, ನಾವು ಧನ್ಯಾತ್ಮರಾಗ್ತೇವೆ, ಭೂತಾತ್ಮರಾಗ್ತೇವೆ. ಅಂತಹ ಧನ್ಯಾತ್ಮತೆಯನ್ನು ಭೂತಾತ್ಮತೆಯನ್ನು ನಮಗೆ ನೀಡುವಂತಹ ದೇವ ಪರಶುರಾಮ. ಮಾತುಗಳ ಮೂಲಕ ಎಂತಹ ದಯೆ ಭಗವಂತನಿಗೆ. ಭಕ್ತರಿಗಾಗಿ ಏನನ್ನೂ ಮಾಡುವುದಕ್ಕೆ ಸಿದ್ಧ. ಭೀಷ್ಮಾಚಾರ್ಯರು ಅವರಿಗೆ ವಿದ್ಯೆಯನ್ನು ನೀಡಿದ ದೇವ ಪರಶುರಾಮ ದ್ರೋಣಾಗೆ ಬೃಹಸ್ಪತ್ಯಾಚಾರ್ಯರಿಗೆ ಕದವನ್ನು ತೆಗೆದ ದೇವ ಪರಶುರಾಮ, ಪ್ರತ್ಯಕ್ಷ ನಿಂತು ಪಾಂಡವರಿಗೆ ಜಯವನ್ನು ಕೊಟ್ಟದ್ದು ಶ್ರೀಕೃಷ್ಣ ಪರಮಾತ್ಮನಾದರೆ, ಯೋಗ್ಯ ಕಾಲಕ್ಕೆ ಅತ್ಯಂತ ಉಚಿತವಾದ ಮಾರ್ಗದರ್ಶನವನ್ನು ನೀಡಿ ಚೇತೋವಿಕಾಸವನ್ನು ಮಾಡುವ ಮೂಲಕ ವೇದವ್ಯಾಸದೇವರು ಅನುಗ್ರಹವನ್ನು ಮಾಡಿದರೆ, ವಿದ್ಯಾಪರಂಪರೆಯನ್ನು ಮುಂದುವರೆಸಿ ನೇಪಥ್ಯದಲ್ಲಿದ್ದು ಮಹಾಭಾರತದ ಯುದ್ಧದ ಮೂಲ ಪುರುಷನಾಗಿ ಭೂಭಾರಹರಣದ ಮಹಾಕಾರ್ಯವನ್ನು ಮಾಡಿದಂತಹ ಭಗವಂತ ಪರಶುರಾಮ. ಭಕ್ತರ ಭಕ್ತಿಗೆ ವಶನಾಗ್ತೇನೆ ಅಂತ ತೋರಿಸಿದ ದೇವ ಪರಶುರಾಮ ತನ್ನ ಭಕ್ತನಾದ ಭೀಷ್ಮ ತನ್ನ ಜೊತೆಗೆ ಯುದ್ಧಕ್ಕೆ ನಿಂತಾಗ ಸೋಲು ಅನ್ನೋದೇ ಗೊತ್ತಿಲ್ಲದ ನಿತ್ಯ ವಿಜಯಶಾಲಿಯಾದ ಅಪರಾಜಿತವಾದ ವ್ಯಕ್ತಿತ್ವ ಭಗವಂತನದು, ದುರ್ಧರೋಥ ಪರಾಜಿತ ವಿನಯೋ ಜಯ ಸತ್ಯಸಂಧ. ವಿಜಯ ಅವನು, ಜಯಸ್ವರೂಪ. ಅನಘೋ ವಿಜಯೋ ಜೇತ ಸಹಸ್ರಜಿತ್ ಅನಂತ ಜಿತ್. ಅನಂತ ಅನಂತ ಜೀವರಾಶಿಗಳು, ಅನಂತ ಜೀವರಾಶಿಗಳು ಒಗ್ಗಟ್ಟಾಗಿ ಬಂದು ಆಕ್ರಮಣ ಮಾಡಿದರೂ ಗೆದ್ದು ನಿಲ್ಲುವ ಮಹಾಮಲ್ಲ ಅನಂತ ಜಿತ್ ಆದ ಆ ಭಗವಂತನಿಗೆ ಈ ಭೀಷ್ಮ ಯಾವ ಗಿಡದ ತೋಪಲು. ಆದರೆ ಭೀಷ್ಮನ ಎದುರಿಗೆ ಸ್ವತಂತ್ರ ನಾಟಕ ಮಾಡ್ತಾನೆ ಅವನಿಗೊಂದು ಕೀರ್ತಿ ಕೊಡುವುದಕ್ಕೆ. ಇದೇನು ದಯೆ! ನಾವೆಷ್ಟೋ ತಪ್ಪು ಮಾಡಿದರೂ ನಮ್ಮನ್ನು ಕ್ಷಮೆ ಮಾಡಿ, ಒಂದರ್ಥದಲ್ಲಿ ತಾನು ತನ್ನ ಸಂಕಲ್ಪಕ್ಕೆ ವಿರುದ್ಧ ಮಾಡಿದಾಗ ನಮಗೆ ಏನನ್ನೂ ಮಾಡಬಹುದು, ಆದರೂ ಮಾಡದೆ ಸುಮ್ಮನೆ ಬಿಡ್ತಾನಲ್ಲ ಭೀಷ್ಮರಿಗೆ ಬಿಟ್ಟಂತೆ. ಇದು ದಯೆ. ಅಂದು ಭೀಷ್ಮರ ಮೇಲೆ ದೇವರು ದಯೆ ತೋರಿದ್ದಲ್ಲ, ನಮ್ಮನ್ನೇನು ಮಾಡುವುದಕ್ಕೆ ಬಂದರೂ ಸುಮ್ಮನೆ ಬಿಟ್ಟಿದ್ದಾನಲ್ಲ, ಇದೇ ದೊಡ್ಡ ದಯೆ. ಭೀಷ್ಮರಿಗೆ ಏನಾದರೂ ಮಾಡಬಹುದಿತ್ತು ಸುಮ್ಮನೆ ಬಿಟ್ಟ ಅಲ್ಲ, ಇವತ್ತು ನಮ್ಮೆಲ್ಲರನ್ನೂ ಹಾಗೆ ಬಿಟ್ಟಿದ್ದಾನೆ. ನಾಳೆ ನಾಡದ್ದಾದರೂ ಬುದ್ಧಿ ಬರಬಹುದು, ಸಾಧನೆ ಮಾಡಬಹುದು, ಉದ್ಧಾರದ ದಾರಿಯನ್ನು ತುಳಿಯಬಹುದು, ಪಾಪ ಬದುಕಲಿ ಅಂತ ದಯ ತೋರ್ತಾನಲ್ಲ, ಅದನ್ನು ಪರಶುರಾಮ ಕಥೆಯಲ್ಲಿ ಅವತಾರದಲ್ಲಿ ಸಾಂಕೇತಿಕವಾಗಿ ತೋರಿಸಿದ್ದು. ಅದು ಇತಿಹಾಸದ ದಯೆಯಲ್ಲ, ಅದು ನಿತ್ಯ ದಯೆ. ಅಂತಹ ಸ್ವಾಮಿ ಭಗವಂತ ನಮಗೆ ಅನುಗ್ರಹ ಮಾಡಲಿ. ಉತ್ತಮವಾದ ವಾಕ್ಶಕ್ತಿಯನ್ನು ಕೊಡಲಿ. ಆಡಿದರೆ ಸತ್ಯವನ್ನೇ ಮಾತನಾಡುವ ಸದ್ಬುದ್ಧಿಯನ್ನು ನೀಡಿ ಸದವಕಾಶವನ್ನು ಕಲ್ಪಿಸಲಿ. ತಾನು ಪ್ರೀತಿಯಿಂದ ಕೊಟ್ಟ ಅಗ್ನಿತತ್ವದ ಉಪಯೋಗ ಕೇವಲ ಅಡುಗೆ ಮಾಡಿ ಹೊಟ್ಟೆ ತುಂಬಿಕೊಳ್ಳುವುದಕ್ಕೆ ಮಾತ್ರ ಆಗದಂತೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದಕ್ಕೆ, ಆರತಿ ಬೆಳಗುವುದಕ್ಕೆ, ದೀಪಾರಾಧನೆ ಮಾಡುವುದಕ್ಕೆ, ದೇವರು ಕೊಟ್ಟ ನುಡಿಗಳಿಂದ ಹಿತ ನುಡಿಗಳನ್ನು ನಾಲ್ಕು ಜನರಿಗೆ ನುಡಿದು ಸನ್ಮಾರ್ಗ ದರ್ಶನ ಮಾಡುವುದಕ್ಕೆ, ಸಚ್ಚಾಸ್ತ್ರಗಳ ಉಪದೇಶ ಮಾಡುವುದಕ್ಕೆ, ಪಾಠ ಕಲಿಯುವುದಕ್ಕೆ, ಪಾರಾಯಣ ಮಾಡುವುದಕ್ಕೆ ಪರಶುರಾಮ ನಮ್ಮ ವಾಗೀಂದ್ರಿಯವನ್ನು ಪ್ರಚೋದಿಸಲಿ, ಅಗ್ನಿ ತತ್ವವನ್ನು ಪ್ರಚೋದಿಸಲಿ. ಬ್ರಹ್ಮಾದಿ ದೇವತೆಗಳು ಸುತ್ತುವರೆದು ದೇವರಿಂದ ಉಪದೇಶವನ್ನು ಪಡೆದು ದೇವರ ಒಂದೊಂದು ಉಪದೇಶಕ್ಕೂ ಹಿರಿಹಿರಿ ಹಿಗ್ಗಿ ಸ್ತೋತ್ರ ಮಾಡ್ತಾ ಸುತ್ತುವರೆದಿರ್ತಾರಂತೆ ಈ ಪರಶುರಾಮನ ಪರಿಸರದಲ್ಲಿ. ಅಂಗಾರವರ್ಣ ಅಭಿತೋಂಡ ಬಹಿಃ ಪ್ರಭಾಭಿರ್ವ್ಯಾಪ್ತಂ ಪರಶ್ವಥ ಧನುರ್ಧರಮೇಕ ವೀರಂ. ಛಾಯೇದೇಶ ಪುರುಹೂತ ಮುಖೈಸ್ತುವದ್ಭಿ ಆವೀತಮಾತ್ಮಪದವೀಂ ಪ್ರತಿಪಾದಯಂತಂ. ಎಷ್ಟು ವಿಚಿತ್ರವಾಗಿದೆ ನೋಡಿ, ಆತ್ಮಪದವೀಂ ಪ್ರತಿಪಾದಯಂತಂ. ತನ್ನ ಸ್ವರೂಪವನ್ನು, ತನ್ನ ಸ್ಥಾನವನ್ನು, ತನ್ನ ಗುಣಗಳನ್ನು ಅವರಿಗೆಲ್ಲ ಉಪದೇಶ ಮಾಡ್ತಾನಂತೆ. ಅವರೆಲ್ಲ ಇವನ ಸ್ತೋತ್ರ ಮಾಡ್ತಾರಂತೆ. ನಿಮಗನಿಸ್ಬಹುದು ಪಾಠ ಹೇಳುವಾಗ ಏಕಾಗ್ರ ಮನಸ್ಸಿನಿಂದ ಕೇಳಬೇಕು, ಗಟ್ಟಿಯಾಗಿ ಪಾರಾಯಣ ಮಾಡ್ತಾ ಇದ್ರೆ ಪಾಠ ಹೇಗೆ ಹೇಳೋದು? ಆತ್ಮಪದವೀಂ ಪ್ರತಿಪಾದಯಂತಂ ಧ್ಯಾಯೇ ಜದೇಶ ಪುರುಹೂತ ಮುಖೈಸ್ತುವದ್ಭಿ. ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ, ಇವನು ಪಾಠ ಹೇಳ್ತಾ ಇದ್ದಾನೆ. ಪಾಠ ನಡೆದಾಗ ಪಾರಾಯಣ ಹೇಗೆ? ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಒಂದೊಂದು ಕೃತಿಯನ್ನು ಪ್ರತ್ಯೇಕವಾಗಿ ಗುರುಗಳಿಗೆ ಅರ್ಪಣೆ ಮಾಡ್ತಾ ಇದ್ದರಂತೆ. ಒಂದು ಮಂಗಳಾರತಿ ಮಾಡಿದರೆ ಇದು ಸತ್ಯನಾಥ ತೀರ್ಥರ ಅನುಗ್ರಹದಿಂದ ರಾಮದೇವರಿಗೆ ಮಂಗಳಾರತಿ ಮಾಡುವ ಭಾಗ್ಯ ನನಗೆ ಸಿಕ್ತು. ಗುರುವಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ ಮೂಲ ರಾಮಾರ್ಪಣ ಮಸ್ತು. ಮತ್ತೆ ಮಂಗಳಾರತಿ ಮಾಡಿದರೆ ಮತ್ತೆ ಒಂದು ತುಳಸಿ ದಳ ಏರಿಸಿದರೆ ಮತ್ತೆ ಹಾಗೆ ಸತ್ಯಾಭಿನವ ತೀರ್ಥರೇ ಗುರುಭಕ್ತಿ ಭರಾನತರಾದವರು ಹೀಗಿರಬೇಕಾದರೆ ಹರಿಭಕ್ತಿ ಭಾರ ಭರಾಕ್ರಾಂತ ಚೇತಸರಾದ ಬ್ರಹ್ಮಾದಿಗಳು ಹೇಗಿರಬೇಕು? ಪರಶುರಾಮದೇವರು ತನ್ನ ಸ್ವರೂಪದ ಬಗ್ಗೆ ಒಂದೊಂದು ಉಪದೇಶವನ್ನು ಮಾಡಿದಾಗ ಮಧ್ಯದಲ್ಲಿ ಪರಶುರಾಮದೇವರ ಸ್ತುತಿಯನ್ನು ಮಾಡಿ ಅಂತಹ ದಿವ್ಯ ತತ್ವೋಪದೇಶ ಮಾಡಿದಿರಿ ಅಂತ ಸ್ತೋತ್ರ ಮಾಡಬೇಕು. ಮತ್ತೆ ಉಪದೇಶವನ್ನು ಮುಂದುವರಿಸಬೇಕು, ಮತ್ತೆ ಸ್ತೋತ್ರ ಮಾಡಬೇಕು. ಪಾಠ ಪ್ರಾರಂಭವಾದ ದಿನದಿಂದ ಮಂಗಲದವರೆಗೆ ಗುರುಗಳ ಸುದ್ದಿಗೆ ಹೋಗದೆ ಮಂಗಲ ಎಲ್ಲ ಆದ ಮೇಲೆ ಒಂದು ಮಂದಹಾಸವನ್ನು ನಾವು ಬೀರಿದರೆ, ಕೈ ಮುಗಿದರೆ ಆಯಿತು, ಗುರುಗಳ ಉಪಕಾರಕ್ಕೆ ಮಾಡಿದ ಪ್ರತ್ಯುಪಕಾರವೋ ಆಭಾರ ಮನ್ನಣೆಯೋ ಅಂತ ಭಾವಿಸುವ ಮಂದಾತ್ಮರು ನಾವು. ಬ್ರಹ್ಮವಿದ್ಯೆಯ ಒಂದೊಂದು ನುಡಿಗೂ ಒಂದೊಂದು ಕೃತಜ್ಞತೆಗಳನ್ನು ಹೇಳಬೇಕು ಅಂತನ್ನುವ ಕೃತಜ್ಞತೆಯ ತತ್ವವನ್ನು ತಿಳಿದಂತಹ ಅಮಂದಾತ್ಮರು, ಅಮಂದಬೋಧರು, ಬ್ರಹ್ಮಾದಿಗಳು ಪರಶುರಾಮದೇವರ ನುಡಿ ದೇವತೆ ಎನಿಸಿಕೊಂಡ ಪರಶುರಾಮನ ನುಡಿ ನುಡಿಗೆ ತಮ್ಮ ಕೃತಜ್ಞತೆಯ ನುಡಿಗಳನ್ನು ಜೋಡಿಸುವ ಮಹಾನುಭಾವರು ಬ್ರಹ್ಮಾದಿಗಳು. ಅಂತಹ ಬ್ರಹ್ಮಾದಿಗಳಿಂದ ಸ್ತುತ್ಯನಾಗಿ ನಿತ್ಯನಾಗಿ ಭೃತ್ಯರಿಗೆ ಅನುಗ್ರಹ ಮಾಡುವ ಪರಶುರಾಮನ ಆ ದಿವ್ಯಸ್ವರೂಪದ ಚಿಂತನೆ ಮಾಡಿ ಇಂತ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಅಂತಹ ಪರಶುರಾಮ ತೋ ಎಂಬ ಮೊದಲಕ್ಷರದಿಂದ ಪ್ರತಿಪಾದ್ಯನಾಗಿದ್ದಾನೆ. ತಕಾರಶ್ಚಾಗತೆ ಚೋರೆ ಕೋಶ ಹೇಳುತ್ತದೆ. ಸತ್ಯಧರ್ಮತೀರ್ಥರು ಉದ್ಧರಣೆ ಮಾಡುತ್ತಾರೆ ಈ ಕೋಶವನ್ನು. ಪರಮಾತ್ಮತ್ತ ಚೋರ ನಮ್ಮ ಪಾಪಗಳನ್ನೆಲ್ಲ ಕದ್ದು ನಮ್ಮನ್ನು ಶುದ್ಧರನ್ನಾಗಿ ಮಾಡುವಂತಹ ಮಹಾಚೋರ ಭಗವಂತ. ನೋಡಿ, ತ ಚೋರ, ಏನ್ ಚೋರ? ಪಾಪಗಳ ಚೋರ. ಯಾವಾಗ ಪಾಪಗಳ ಚೋರ ದೇವರು? ನಾವು ದೇವರ ನಾಮಗಳ ಸಂಕೀರ್ತನೆಯನ್ನು ನಮ್ಮ ವಾಗೀಂದ್ರಿಯದಿಂದ ಮಾಡಿದಾಗ. ವಾಗೀಂದ್ರಿಯದಿಂದ ಆ ಸಂಕೀರ್ತನೆಯನ್ನು ಮಾಡಿಸುವವ ಯಾರು? ಪರಶುರಾಮ. ಹಾಗಾದರೆ ಪರಶುರಾಮ ನಮ್ಮ ವಾಗೀಂದ್ರಿಯದಲ್ಲಿದ್ದು ತನ್ನ ನಾಮಗಳ ಸಂಕೀರ್ತನ ಮಾಡುವಂತೆ ಪ್ರೇರಿಸಿ ನಮ್ಮ ಪಾಪಗಳನ್ನು ತಾನೇ ಕಳೆದು ಚೋರನಾಗಿ ನಿಲ್ತಾನೆ. ತ ಅಂದರೆ ಚೋರ, ತ ಅಂದರೆ ಪರಶುರಾಮ. ಯಾಕೆಂದರೆ ತ ಪರಶುರಾಮ ನಮ್ಮ ವಾಗೀಂದ್ರಿಯದಲ್ಲಿದ್ದು ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ. ನುಡಿಗಳು ನಮ್ಮ ವಾಗೀಂದ್ರಿಯದಿಂದ ಬರುವಂತೆ ಮಾಡಿ ತಾನೇ ನಮ್ಮ ಪಾಪಗಳನ್ನು ಕದಿಯುವ ಚೋರನಾದದ್ದರಿಂದ ಅವನು ತ ತೇಜೋಮಯನಾದದ್ದರಿಂದ ತ. ಆಗತ ಬಂದವ ಅಂತ ಇನ್ನೊಂದರ್ಥ. ನಾವು ಬಯಸಿದಾಗೆಲ್ಲ ನಮ್ಮ ಇಂದ್ರಿಯದಲ್ಲಿ ಅಂತರ್ಯಾಮಿಯಾಗಿ ಬಂದು ನಮ್ಮ ಕಾರ್ಯವನ್ನು ಮಾಡುವವ. ನಾವು ಬಯಸಿದ ವ್ಯಕ್ತಿಗಳು ನಮ್ಮ ಹತ್ತಿರ ಬರುವಂತೆ ಮಾಡುವ ಮಾತಿನ ಮೂಲಕ. ಅಂತಹ ತ ಸಂಸಾರದಿಂದ ನಮ್ಮನ್ನು ತಾರಣೆ ಮಾಡುವ, ದುಃಖದಿಂದ ತಾರಣ ಮಾಡುವ ದೇವ ಅವನು ತ ಪರಶುರಾಮ. ದಶಾವತಾರಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳಿಯೋಣ ಅಂತ ಪ್ರಯತ್ನ ಇತ್ತು. ಆದರೆ ಪರಶುರಾಮನ ಅಧಿಷ್ಠಾನವಾದ ಆ ವಾಗೀಂದ್ರಿಯಕ್ಕೆ ಪರಶುರಾಮನ ಮೇಲೆ ಪ್ರೇಮ ಬಹಳವೇನೋ? ಆ ಅವತಾರದ ಸಂಕೀರ್ತನ ಮಾಡುವುದರೊಳಗೆ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ವಾಗೀಂದ್ರಿಯ ಅಂತ ಅನಿಸ್ತಾ ಇದೆ. ಗಾಯತ್ರಿಯ ತ ಇದು ಪರಶುರಾಮನನ್ನು ತಿಳಿಸಿದೆ. ನಾವು ಮಾಡುವ ರಾಮಕೃಷ್ಣ ಮಂತ್ರದ ಜಪದಲ್ಲಿ ಪರಶುರಾಮನ ಸುದ್ದಿ ಇಲ್ಲ ಅಂತ ಸ್ತ್ರೀಯರು ಭಾವಿಸುವುದು ಬೇಡ. ಸ್ತ್ರೀಯರ ಬಗ್ಗೆ ಬಹಳ ವಿಶೇಷವಾದ ಅನುಗ್ರಹ ಪರಶುರಾಮ ದೇವರಿಗೆ ಅನ್ನುವುದಕ್ಕಾಗಿಯೇ ಸ್ತ್ರೀಯರೆಲ್ಲ ಸೇರಿ ಒಂದು ಶಿಶುವನ್ನು ರಾಜನನ್ನು ರಕ್ಷಣೆ ಮಾಡಬೇಕಾದರೆ ಸುತ್ತುವರೆದು ಕುಳಿತಾರೆ. ನಾರಿ ಕವಚ ಅಂತ ಅವನಿಗೆ ಹೆಸರು. ಯಾಕೆ ಅಂದರೆ ನಾರಿಯರ ಬಗ್ಗೆ ಅಷ್ಟು ಅನುಗ್ರಹ ಪರಶುರಾಮ ದೇವರಿಗಿದೆ. ನಾರಿಯರನ್ನು ನೋಡಿದರೆ ಕ್ಷಮಾ ಮಾಡಿಬಿಡ್ತಾರೆ ಅನ್ನೋದಕ್ಕೆ ಒಬ್ಬ ರಾಜನನ್ನು ಕ್ಷತ್ರಿಯ ಶಿಶುವನ್ನು ತಮ್ಮ ಮಧ್ಯದಲ್ಲಿ ಕೂಡಿಸಿಕೊಂಡು ಸುತ್ತಲೂ ನಾರಿಯರು ಕೂಡುತ್ತಾರೆ. ಮಧ್ಯದಲ್ಲಿದ್ದ ಆ ಪುರುಷ ಶಿಶು ಪರಶುರಾಮ ದೇವರಿಗೆ ಗೊತ್ತಿಲ್ಲ ಅಂತಲ್ಲ, ಸರ್ವಜ್ಞನಾದ ಭಗವಂತನಿಗೆ ಗೊತ್ತು. ಆದರೂ ಅವನು ಸಜ್ಜನ ಅನ್ನುವುದಕ್ಕಾಗಿ ರಕ್ಷಣೆ ಮಾಡಿದರು. ಆದರೂ ಅದಕ್ಕೆ ನಾರಿಯರು ಮಾಧ್ಯಮ ಆದರು. ಅಂತಹ ನಾರಿಯರ ಮೇಲೆ ವಿಶೇಷವಾಗಿ ಅನುಗ್ರಹವನ್ನು ಮಾಡುವಂತಹ ದೇವರು ಪರಶುರಾಮ ದೇವರು. ನೋಡಿ, ಅನ್ನೋದಕ್ಕಾಗೇನೆ ನಮಗೂ ವಾಕ್ಯಿದೆ, ಸ್ತ್ರೀಯರಿಗೂ ವಾಕ್ಯಿದೆ. ಆದರೂ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳುವಾಗ ಕೀರ್ತಿ ಶ್ರೀರ್ವಾಚ್ಯ ನಾರೀಣಾಂ ಸ್ಮೃತಿರ್ಮೇಧಾಧೃತಿ ಕ್ಷಮಾ, ನಾರಿಯರ ವಾಕ್ಯನಲ್ಲಿ ತನ್ನ ವಿಶೇಷವಾದ ವಿಭೂತಿ ಇದೆ ಅಂತ ಕೃಷ್ಣ ಪರಮಾತ್ಮ ಹೇಳಿಕೊಂಡಿದ್ದಾನೆ. ಕಾರಣ ಆ ವಾಗ್ದೇವತೆಯಾದ ಪರಶುರಾಮನ ಅನುಗ್ರಹಕ್ಕೆ ಪಾತ್ರರು ನಾರಿಯರು ಅನ್ನುವುದಕ್ಕಾಗಿ ಸತ್ಯವಾದ, ಹಿತವಾದ, ಪ್ರಿಯವಾದ, ಮಕ್ಕಳಿಗೂ ಗಂಡನಿಗೂ ಪರಿಸರದವರು ತಮ್ಮ ಪ್ರೀತಿಯ ಮಾತುಗಳಿಂದ ಅವರೆಲ್ಲರನ್ನು ವಶ ಮಾಡಿಕೊಳ್ಳುವ ಕಲೆ ಸ್ತ್ರೀಯರಿಗಿದೆ. ರಾಮಕೃಷ್ಣ ಮಂತ್ರ ಇದು ಕೇವಲ ದಾಶರಥಿ ರಾಮಕೃಷ್ಣ ಮಂತ್ರ ಅಂತ ಭಾವಿಸುವ ಕಾರಣ ಇಲ್ಲ. ಅದು ಹರೇ ರಾಮ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ. ವಾಕ್ಶಕ್ತಿಯನ್ನು ಕೊಟ್ಟ ಪರಶುರಾಮ ಸ್ತ್ರೀಯರ ವಾಕ್ಶಕ್ತಿಯಲ್ಲಿ ನನ್ನ ವಿಶೇಷ ವಿಭೂತಿ ರೂಪ ಇದೆ ಅಂತ ಘಂಟಾಘೋಷವಾಗಿ ಗೀತೆಯಲ್ಲಿ ಹೇಳಿದ ಕೃಷ್ಣ ಇಬ್ಬರನ್ನೂ ಈ ಪರಶುರಾಮ ಜಯಂತಿಯಂದು ಸ್ಮರಿಸುವ ಸೌಭಾಗ್ಯ ಸ್ತ್ರೀಯರಿಗೆ, ಸೌಭಾಗ್ಯವತಿಯರಿಗೆ ಸಿಕ್ಕಿದೆ. ಹರೇ ರಾಮ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ. ಅಂದು ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಿದ ಪರಶುರಾಮ ಇಂದು ಯಾವ ವ್ಯಕ್ತಿಗಳ ನಾಶ ಮಾಡುವುದು ಬೇಡ, ಆದರೆ ಶಾಸಕರ ಅಧಿಕಾರಿಗಳ ಹಾಗೂ ಸಕಲ ಸಜ್ಜನರ ಮನಸ್ಸಿನಲ್ಲಿರುವಂತಹ ಏನು ದುಷ್ಟ ಭಾವನೆಗಳಿವೆ, ಸ್ವಾರ್ಥ ಇದೆ, ಅಹಂಕಾರ ಇದೆ, ಕಾಮಕ್ರೋಧಾದಿ ದೋಷಗಳಿವೆ, ಆ ಎಲ್ಲ ದೋಷಗಳೆಂಬ ದುಷ್ಟರನ್ನು ನಾಶ ಮಾಡಿ ಶುದ್ಧವಾದ ಮನಸ್ಸನ್ನು ನೀಡಿ ಸದ್ಗುಣಗಳ ಸಾಮ್ರಾಜ್ಯವನ್ನು ನಮ್ಮ ಮನಸ್ಸಿನಲ್ಲಿ ಸ್ಥಾಪನೆ ಮಾಡಬೇಕು ಪರಶುರಾಮ. ಅದಕ್ಕಾಗಿ ಭಗವಂತನಿಗೆ ಪ್ರಾರ್ಥನೆ ಮಾಡೋಣ. ಆ ಗುಣಸಾಮ್ರಾಜ್ಯಾಧಿಪತಿಯಾಗಿ ತಾನೇ ನಮ್ಮ ಮನಸ್ಸಿನಲ್ಲಿ ಸಿಂಹಾಸನಾರೂಢನಾಗಲಿ, ನಮ್ಮ ಸ್ಮರಣೆಗೆ ತಾನು ಯಾವಾಗಲೂ ಬರಲಿ, ನಮ್ಮನ್ನು ಉದ್ಧರಿಸಲಿ. ಆ ಭಗವಂತನೇ ನಮ್ಮ ವಾಂಗ್ಮಯ ಪ್ರಪಂಚದ ಅತೀ ಉತ್ತಮವಾದ ಕೃತಿಗಳು, ವೇದಗಳಿಗಿಂತಲೂ ಉತ್ತಮವಾದದ್ದು ಮಹಾಭಾರತ, ಮಹಾಭಾರತದ ಸಾರಭೂತವಾದದ್ದು ಭಗವದ್ಗೀತೆ, ವಿಷ್ಣು ಸಹಸ್ರನಾಮಗಳು, ಅವುಗಳ ಪಠನ ನಿರಂತರವಾಗಿ ನಮ್ಮಿಂದ ನಡೆಯುವಂತೆ, ಶ್ರೀಮದ್ ಭಾಗವತದ ಅಧ್ಯಯನ ನಿರಂತರವಾಗಿ ನಡೆಯುವಂತೆ ಅನುಗ್ರಹ ಮಾಡಲಿ. ಆ ಶ್ರೀಮದ್ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ ವಿಜಯಧ್ವಜ ತೀರ್ಥರು, ವಿಷ್ಣು ಸಹಸ್ರನಾಮ ಭಗವದ್ಗೀತೆಗಳಿಗೆ ವ್ಯಾಖ್ಯಾನ ಮಾಡಿದ ಟೀಕಾಕೃತ್ಪಾದರ ಶಿಷ್ಯರಾದ ವಿದ್ಯಾಧಿರಾಜ ತೀರ್ಥ ಶ್ರೀಪಾದಂಗಳವರು, ಅವರ ವ್ಯಾಖ್ಯಾನಗಳೊಂದಿಗೆ ಆ ಮೂಲ ಗ್ರಂಥಗಳ ಭಾವವನ್ನು ತಿಳಿದು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವ ಭಾಗ್ಯವನ್ನು ಆ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಭಗವಂತ ನಮಗೆ ಕರುಣಿಸಲಿ. ಅದೆಂತಹ ಸೌಭಾಗ್ಯ ವಿದ್ಯಾಧಿರಾಜ ತೀರ್ಥ ಶ್ರೀಪಾದಂಗಳವರದು. ಯಾವ ಟೀಕಾಕೃತ್ಪಾದರ ಒಂದೊಂದು ವಾಕ್ಯದ ವ್ಯಾಖ್ಯಾನವನ್ನು ಮಾಡಿದರೆ ಸಾಕು, ಅದರ ಅರ್ಥವನ್ನು ತಿಳಿದರೆ ಸಾಕು, ತಮ್ಮ ಬುದ್ಧಿ, ತಮ್ಮ ಶಕ್ತಿ, ತಮ್ಮ ಯುಕ್ತಿ ಎಲ್ಲವನ್ನು ಉಪಯೋಗಿಸಿ ಅವರ ವಾಕ್ಯದ ಭಾವವನ್ನು ಬಿಡಿಸಿದರೆ ಶ್ರೀಮನ್ಯಾಯ ಸುಧಾಶಯ ಪ್ರಕಟನಾತ್ ಸಂಪ್ರಾಪ್ತ ಕೀರ್ತಿನ್ ಭುವಿ, ಅದೇ ತಮ್ಮ ಜನ್ಮದ ಸಾರ್ಥಕತೆ, ಅದೇ ತಮ್ಮ ಜೀವನದ ಗುರಿ ಅಂತ ಭಾವಿಸಿದವರು ರಘುನಾಥ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದರಾಜರು, ರಘುತ್ತಮ ತೀರ್ಥರು, ರಾಘವೇಂದ್ರ ಶ್ರೀಪಾದಂಗಳವರು, ಇಂತಹ ಮಹನೀಯ ಚರಣರೆಲ್ಲ ಟೀಕಾಕೃತ್ಪಾದರ ವಾಕ್ಯಗಳನ್ನು ತಲೆಯ ಮೇಲಿಟ್ಟುಕೊಂಡು ಅದರ ಭಾವವನ್ನು ತಿಳಿದು ತಿಳಿಸುವುದಕ್ಕೆ ತಮ್ಮ ಜನ್ಮವನ್ನು ಮೀಸಲಿಟ್ಟರೆ ಟೀಕಾಕೃತ್ಪಾದರ ಮುಖಾರವಿಂದದಿಂದ ಇದು ನನ್ನ ವಾಕ್ಯದ ಭಾವ, ಇದು ಶ್ರೀಮದ್ ಆಚಾರ್ಯರ ಮಾತಿನ ಭಾವ ಅಂತ ಹೇಳಿದಾಗ ಕೇಳಿದು ತಿಳಿದು ಧನ್ಯರಾದ ಮಹಾನುಭಾವರು ವಿದ್ಯಾಧಿರಾಜರು. ಆ ಪರಂಪರೆಯನ್ನು ಮುಂದುವರೆಸಿದವರು ವಿದ್ಯಾಧಿರಾಜರು ಅಂದರೆ ಏನವರ ಯೋಗ್ಯತೆ. ವಿದ್ಯಾಧಿರಾಜಾದಿ ಮಹಾಮುನೀಂದ್ರಾಹ ಹೃದೇವ ಸಂಚಿಂತಿತ ವಿಷ್ಣು ತತ್ವಾಹ ಉದ್ಯೋಗಯುಕ್ತ ಭಗವತ್ಕಥಾಯಾಂ ಸದ್ಯೋ ಮಮಾನುಗ್ರಹಮೇವ ಕುರಿಯು. ಮಧ್ವೋಕ್ತಿದ್ಯುನದಿ ಜಯಾರ್ಯ ಸುಭವಕ್ ಸೂರ್ಯಾತ್ಮಜ ಸಂಗಮೇ ವ್ಯಾಖ್ಯಾ ಸ್ನಾನ ಮಹೋ ವಿಧಾಯ ನೃಹರೇ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಯೇ ಗತಕೃತ್ಯತಾಂ ಗತಮಲಾಹ ವಿದ್ಯಾಧಿರಾಜಾದಯಃ ಯೋಗೀಶಃ ಕೃಪಯಂತು ತೇ ಜಯಮುನೇರ್ಭಾವಸ್ಯ ಬೋಧಾಯ ಮೇ. ಟೀಕಾಕೃತ್ಪಾದರ ಹೃದಯವನ್ನು ತಿಳಿಯುವುದಕ್ಕೆ ಈ ಮಹಾನುಭಾವರ ಅನುಗ್ರಹವಿಲ್ಲದೆ ಸಾಧ್ಯವಿಲ್ಲ ಅಂತ ಮಹಾನುಭಾವರಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರೇ ಮೊದಲಾದವರು ತಿಳಿಸಿಕೊಟ್ಟಿದ್ದಾರೆ. ಅಂತಹ ವಿದ್ಯಾಧಿರಾಜರ ಅನುಗ್ರಹ, ಶ್ರೀಮದ್ ಭಾಗವತದ ಪಂಕ್ತಿ ಪಂಕ್ತಿಗಳಿಗೆ ಬಿಡಿ ಬಿಡಿಯಾಗಿ ಅರ್ಥಗಳನ್ನು ತಿಳಿಸಿ ಕಬ್ಬಿಣದ ಕಡಲೆಯಂತಿರುವ ಭಾಗವತದ ವಾಕ್ಯಗಳನ್ನು ಸುಲದ ಬಾಳೆಹಣ್ಣಿನಂತೆ ಉಣಿಸಿದ ಮಹಾನುಭಾವರು ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು, ಮಹಾವಿರಕ್ತ ಶಿಖಾಮಣಿಗಳು. ಅಂತಹ ಮಹಾನುಭಾವರ ಅನುಗ್ರಹ, ಅವರ ಅನುಗ್ರಹದಿಂದ ಭಾಗವತದ ಜ್ಞಾನೋದಯ ನಮಗಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಪರಶುರಾಮ ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಅವರ ಸನ್ನಿಧಾನದಿಂದ ಕೂಡಿದ ತಮ್ಮ ವಾಗೀಂದ್ರಿಯದಿಂದ 50 ವರ್ಷಗಳವರೆಗೆ ನಿರಂತರವಾಗಿ ಸುಧಾದಿ ಗ್ರಂಥಗಳ ಪಾಠ ಪ್ರವಚನವನ್ನು ಮಾಡಿ ಆ ಭಗವಂತನಿಗೆ ಪರಮಾತ್ಮನೇ ನೀಡಿದ ಪರಶುರಾಮನೇ ಕೊಟ್ಟ ಅಗ್ನಿತತ್ವದಿಂದ ನಿರಂತರ ಮೂಲರಾಮ ದಿಗ್ವಿಜಯ ರಾಮ ವೇದವ್ಯಾಸ ದೇವರ ದೀಪಾರಾಧನೆಯನ್ನು ಮಾಡಿ ಪರಮಾನುಗ್ರಹ ಭಾಜನರಾದಂತಹ ನಮ್ಮ ಸ್ವರೂಪೋದ್ಧಾರಕ ಗುರುಗಳ ಜನ್ಮಶತಮಾನೋತ್ಸವದ ಈ ಪರಮ ಪವಿತ್ರವಾದ ಪ್ರಸಂಗದಲ್ಲಿ ಈ ಗಾಯತ್ರಿ ಜಪ ರಾಮಕೃಷ್ಣ ಮಂತ್ರದ ಜಪದ ಸೇವೆಯನ್ನು ಅವರ ಮೂಲಕವಾಗಿ ಅವರಿಗೆ ಅರ್ಪಿಸಿ ಅವರಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಮೂಲರಾಮ ದಿಗ್ವಿಜಯ ರಾಮ ವೇದವ್ಯಾಸದೇವರಲ್ಲಿ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಜಪ ಆಗಿದ್ದಿಲ್ಲ ಅಂತಂದರೆ ಇನ್ನೂ 10 ನಿಮಿಷ ಸಮಯ ಇದೆ, ಕೂತ್ಕೊಳ್ಬೋದು. ಆಗಿದ್ದರೆ ಆಗಿದೆಯಾ? ಆಗಿಲ್ಲ ಅಂದರೆ ಮುಂದುವರಿಸಲಿ ಅಂತ. ಆಗಿಲ್ಲ ಅಂದರೆ ಇನ್ನೊಂದು 5 ನಿಮಿಷ ಕೂತ್ಕೊಳ್ಳಿ, 5 ನಿಮಿಷ ಕೂತ್ಕೊಳ್ಳಿ. ಮಡಿದ್ದಾರೆ.